ಮೊದಲಿಗೆ ಕುಕ್ಕುಟೋದ್ಯಮ ಈ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ರೈ ದೇರ್ಲಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಒಬ್ರು ಪ್ರಮುಖವಾದಂತಹ ಉದ್ಯಮಿ ಡಾಕ್ಟರ್ ಅರುಣ್ ಕುಮಾರ್ ರೈ ದೇರ್ಲಾ ಅವರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ್ಸ್ ಅಗ್ರೋವೇಟ್ ಇಂಡಸ್ಟ್ರೀಸ್ನ ಮಾಲಕರು. ಅವರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿರುವಂತಹ ಒಂದು ಪೌಲ್ಟ್ರಿ ಬಿಸ್ನೆಸ್ ಅಥವಾ ಕೋಳಿ ಉದ್ಯಮ, ಕುಕ್ಕುಟ ಉದ್ಯಮ ಅಂತ ಏನು ಕರೀತೇವೆ, ಅದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ಕುಕ್ಕುಟ ಉದ್ಯಮ ಅನ್ನುವಂಥದ್ದು ಮೊದಲಿನ ಹಾಗೆ ಇಲ್ಲ, ತುಂಬ ಒಂದು ವ್ಯಾಪ್ತಿ ಅದಕ್ಕಿದೆ, ತುಂಬ ಬೆಳೆದಿದೆ. ನೀವು ಒಂದು ಕುಕ್ಕುಟ ಉದ್ಯಮವನ್ನು ಒಬ್ಬ ವೆಟರ್ನರಿ ಡಾಕ್ಟರ್ ಆಗಿ ನೀವು ಪ್ರಾರಂಭ ಮಾಡಿದ್ದು ಹೇಗೆ ಮತ್ತು ಯಾಕೆ ಮತ್ತು ಯಾವಾಗ? ಸರಿ, ನೀವು ಕುಕ್ಕುಟ ಉದ್ಯಮದ ಬಗ್ಗೆ ಹೇಳಿದಿರಿ. ಹೌದು, ಈ ಉದ್ಯಮ ಈಗ ಒಂದು ಸಣ್ಣದಾಗಿ ಉಳಿದಿಲ್ಲ. ಇದು ನಮ್ಮ ದೇಶದಲ್ಲಿ, ಈಗ ನಾವು ಪ್ರಪಂಚದಲ್ಲಿ ಅದರ ನಮ್ಮ ಇದನ್ನು ನಾವು ಗುರುತಿಸಿಕೊಂಡ್ರೆ ಈ ಮಾಂಸ ಕೋಳಿ ಉತ್ಪಾದನೆಯಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ ಮತ್ತು ಈ ಮೊಟ್ಟೆ ಉತ್ಪಾದನೆಯಲ್ಲಿ ನಾವು ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ. ಈ ಉದ್ಯಮ ಅದು ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸಿದೆ. ಆಮೇಲೆ ನೋಡಿ, ಪರೋಕ್ಷವಾಗಿರ್ಬೋದು, ಪ್ರತ್ಯಕ್ಷವಾಗಿರ್ಬೋದು. ಈಗ ಉದಾಹರಣೆಗೆ ನಮಗೆ ಈ ನಾವು ಜೋಳ ಬೆಳೆಸುವಂಥ ರೈತರು ಇರ್ಬೋದು, ಸನ್ಫ್ಲವರ್ ಕೇಕ್ ಅಥವಾ ಸೋಯಾ ಕೇಕ್ ಬೆಳೆಸುವಂಥ ರೈತರು ಇರ್ಬೋದು, ಅದರಲ್ಲಿ 65% ನಮ್ಮ ಕೋಳಿ ಉದ್ದಿಮೆಗೆ ಯೂಸ್ ಆಗುವಂಥದ್ದು. ಹಾಗಾಗಿ ಈ ಉದ್ದಿಮೆಯಲ್ಲಿ ತೊಡಗಿಸ್ಕೊಂಡಂಥ ಏನು ಲಕ್ಷಾಂತರ ಜನಗಳಿರ್ಬೋದು ಅಥವಾ ಈ ಇದಿರ್ಬೋದು, ಇದು ಸುಮಾರು ನೀವು ಇದರ ಗ್ರೋಥ್ ಕೇಳಿದಿರಿ, ಸಾಧಾರಣ 40 ವರ್ಷದಿಂದ ಹಿಂದಕ್ಕೆ ನೀವು ನೋಡಿದಾಗೆ ಕೋಳಿ ಉದ್ಯಮ ಇಷ್ಟೊಂದು ದೊಡ್ಡದು ಇರಲಿಲ್ಲ ಇದು. ಸೊ ಈ 40 ವರ್ಷದ ನಂತರ ಇದರ ಈ ಡೆವಲಪ್ಮೆಂಟ್ ಈ ಥರ ಇಷ್ಟು ಫಾಸ್ಟ್ ಆದದ್ದು. ಸರಿ, ಈಗ ಈ ಕುಕ್ಕುಟ ಉದ್ಯಮವನ್ನು ನೀವು ಒಂದು ವ್ಯವಸಾಯವಾಗಿ ನೀವು ಅದರಲ್ಲಿ ತೊಡಗಿಸ್ಕೊಳ್ಬಹುದು, ಅದು ನಿಮ್ಮ ಒಂದು ಅನ್ನದ ದಾರಿ ಆಗಬಹುದು ಅಂತ ಹೇಳ್ಕೊಂಡದ್ದು ಅಥವಾ ಯೋಚನೆ ಮಾಡಿದ್ದು ಹೇಗೆ? ಯಾಕಂತ ಹೇಳಿದರೆ ನೀವು ಹಿಂದಿನಿಂದ ವೆಟರ್ನರಿ ಡಾಕ್ಟರ್ ಆಗಿದ್ದವರು, ಆಗ ವೆಟರ್ನರಿ ಡಾಕ್ಟರ್ಗಳಿಗೆ ಸಾಕಷ್ಟು ಬೇಡಿಕೆ ಇತ್ತು, ಆ ಸಂದರ್ಭದಲ್ಲಿ ನೀವು ಈ ಕುಕ್ಕುಟ ಉದ್ಯಮವನ್ನು ತಗೊಂಡದ್ದು ಹೇಗೆ ಯಾಕೆ? ಒಳ್ಳೆ ಕ್ವೆಶ್ಚನ್ ಕೇಳಿದಿರಿ. ಆ್ಯಕ್ಚುಲಿ ಇದನ್ನು ಹೇಳಬೇಕು ಅಂದರೆ ನಾನು ಸ್ವಲ್ಪ ನನ್ನ ಹಿಂದಿನ ನಾನೇನು ನಡೆದು ಬಂದ ದಾರಿ ಬಗ್ಗೆ ಸ್ವಲ್ಪ ಹೇಳಬೇಕಾಗತ್ತೆ. 1989 ನಾನು ಡಿಗ್ರಿ ಮುಗಿಸಿದೆ. ಡಿಗ್ರಿ ಮುಗಿಸ್ಬಿಟ್ಟು ಬ್ಯಾಂಗ್ಳೂರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ನನಗೊಂದು ರಿಸರ್ಚ್ ಫೆಲೋಶಿಪ್ ಸಿಕ್ತು, ಒಂದು ರ್ಯಾಲಿಸ್ ಟಾಕ್ಸಿಕಾಲಜಿ ಲ್ಯಾಬ್ ಅನ್ನೋ ಒಂದು ಇದರಲ್ಲಿ ಸಂಸ್ಥೆಯಲ್ಲಿ. ಸೊ ಅಲ್ಲಿ ನಾನು ರಿಸರ್ಚ್ ಫೆಲೋ ಆಗಿ ವರ್ಕ್ ಮಾಡ್ತಾ ಇರುವಾಗ ಮಂಗಳೂರಲ್ಲೂ ಒಂದು ಕೋಳಿ ಸಂಸ್ಥೆ, ಅದು ಇಂಡಿಯಾ ಪೋಲ್ಟ್ರಿ ಫಾರ್ಮ್ ಅನ್ನೋ ಒಂದು ಸಂಸ್ಥೆ ಇತ್ತು. ಅವರಿಗೆ ಈ ಡಿಸೀಸ್ ಡಯಾಗ್ನೋಸ್ಟಿಕ್ ಆಫೀಸರ್ ಆಗಿ ಒಂದು ಪೋಸ್ಟಲ್ಲಿ ಕ್ರಿಯೇಟ್ ಆಯಿತು. ಸೊ ಮೂಲತಃ ಅಲ್ಲಿ ಒಂದು ಲ್ಯಾಬ್ ಮಾಡಬೇಕಿತ್ತು. ನಾನು ಲ್ಯಾಬ್ ಮಾಡಿ ರೈತರಿಗೆ ನಿಮಗೆ ತರಬೇತಿ ಕೊಡುವಂಥದ್ದು, ರೈತರಿಗೆ ಇದರ ಬಗ್ಗೆ ಈ ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿ ಔಷಧಿಗಳನ್ನು ಕೊಡುವಂಥದ್ದು, ಈ ಒಂದು ಉದ್ಯೋಗ ನಾನು ಮಾಡಬೇಕಿತ್ತು. ನನಗೆ ಅದು ಊರಲ್ಲಿ ಉದ್ಯೋಗ. ಸೊ ಹಾಗಾಗಿ ನಾನು ಇದನ್ನು ಸಿಲೆಕ್ಟ್ ಮಾಡಿಕೊಂಡು ಊರಿಗೆ ಬಂದೆ. ಬಂದು ಅದರಲ್ಲಿ 5 ವರ್ಷ ನಾನು ವರ್ಕ್ ಮಾಡಿದೆ. ಸೊ ಈ 5 ವರ್ಷದ ವರ್ಕ್ ಬಹುಶಃ ನಮ್ಮನ್ನು ಒಂದು ಏನು ಎಸ್ ಇದರಲ್ಲಿ ಮುಂದುವರಿಬೋದು ಈ ಥರ ಒಂದು ಪ್ರೇರೇಪಿಸ್ತಾನು ಅಂದ್ಕೊಳ್ತೇನೆ ನಾನು. ಯಾಕಂದರೆ ಆ ಟೈಮಲ್ಲಿ ಈ ಪೌಲ್ಟ್ರಿ ಇಂಡಸ್ಟ್ರಿ ಜಸ್ಟ್ ನಿಮ್ಗೆ ಅದರಲ್ಲೂ ಪ್ರವರ್ಧಮಾನಕ್ಕೆ ಬರುವಂಥ ಟೈಮ್ ಅದು. ಆದಮೇಲೆ ಅದು ಆ್ಯಕ್ಚುಲಿ ಇಂಡಸ್ಟ್ರಿ ಆಗಿ ದೊಡ್ಡ ಇಂಡಸ್ಟ್ರಿ ಆಗಿ ಬೆಳೀತದ್ದು. ಅದಕ್ಕಿಂತ ಮೊದಲು ಬ್ರಾಯ್ಲರ್ ಅನ್ನುವ ಶಬ್ದ ಹೆಚ್ಚಿನವ್ರು ಕೇಳಿರಲಿಕ್ಕಿಲ್ಲ. ಈ ಮೊಟ್ಟೆ ಕೋಳಿದ್ದೇ ಜಾಸ್ತಿ ಇತ್ತು, ಮಾಂಸದ ಕೋಳಿ ಬಗ್ಗೆ ಜಾಸ್ತಿ ಹೆಸರಿರಲಿಲ್ಲ. ಬಹುಶಃ ಈ 5 ಅನುಭವದಿಂದ ನೀವು ಇದನ್ನು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಒಂದು ಶಬ್ದ ಹೇಳಿದ್ರಿಂದ ನಾನು ಅಲ್ಲಿ ಕೇಳ್ತಾ ಇರುವಂಥದ್ದು ಬ್ರಾಯ್ಲರ್ ಅಥವಾ ಮಾಂಸದ ಕೋಳಿ ಅಂತ ಹೇಳಿದ್ರಿ. ಈ ಕೋಳಿಗೂ ನಿಮ್ಮ ಸಾಮಾನ್ಯವಾಗಿ ಸಾಕುವ ಕೋಳಿಗೂ, ಅದು ಕೂಡ ಮಾಂಸಕ್ಕಾಗಿ ಸಾಮಾನ್ಯವಾಗಿ ಸಾಕುವಂಥ ಕ್ರಮ ಇದೆ, ಏನು ವ್ಯತ್ಯಾಸಗಳಿದ್ದಾವೆ? ಎಸ್, ಬ್ರಾಯ್ಲರ್ ಕೋಳಿ ಅಂದರೆ ಇದು ಆ್ಯಕ್ಚುಲಿ ನಮ್ಮ ನಾರ್ಮಲ್ ಕೋಳಿಯೇ ಇದು. ಏನು ನಮಗೆ ಈ ಇಲ್ಲ, ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತೆ. ಅದು ನೋಡಿ, ಮನುಷ್ಯ ಮತ್ತು ಕೋಳಿಯ ಸಂಬಂಧ ಇವತ್ತು ನಿನ್ನೆದಲ್ಲ, ಅದು ಇದು 1000 ವರ್ಷಗಳ ಹಿಂದಿಂದು. ಈ ನಾಗರಿಕತೆ ಬೆಳೀತಾ ಬಂದಾಗೆ ಮನುಷ್ಯ ಕೆಲವೊಂದು ಪ್ರಾಣಿಗಳನ್ನು ಡೊಮೆಸ್ಟಿಕೇಟ್ ಮಾಡಿಕೊಂಡ. ಅದರಲ್ಲಿ ನಿಮಗೆ ಹಸು, ಆಮೇಲೆ ಕುದುರೆ, ಆಮೇಲೆ ಈ ಆಡು, ಅದರಲ್ಲಿ ಕೋಳಿ ಸಹ ಒಂದು. ಸೊ ಈ ಡೊಮೆಸ್ಟಿಕೇಷನ್ ಇದರ ಮೂಲ ಏನಂದರೆ ಮೂಲ ಕಾಡಿನ ತಳಿಯೇ, ಗ್ಯಾಲಸ್ ಗ್ಯಾಲಸ್ ಗ್ಯಾಲಿನ ಏನು ಅಂತ ಏನಂತೀವಿ ನಾವು, ಆ ಮೂಲ ಜಂಗಲ್ ಫೌಲೇ ಇದರ ಮೂಲ ಇದು. ಸೊ ಇದೇನಾಯಿತು, ಅದಾದಮೇಲೆ ಸಿವಿಲೈಸೇಷನ್ ಆಗ್ತಾ ಬಂತು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಬಂತು. ಮನುಷ್ಯ ಮೂಲತಃ ಅವನ ಸಂಶೋಧನೆ ಹೇಗಿರ್ತದೆ ಅಂದರೆ ಅವನ ಜೀವನ ಸುಗಮ ಆಗಲಿಕ್ಕೆ ಏನೇನು ಮಾಡಬೇಕು ಆ ನಿಟ್ಟಿನಲ್ಲಿ ಅವನು ಸಂಶೋಧನೆ ಮಾಡ್ತಾ ಹೋಗ್ತಾನೆ. ಸೊ ಅದೇ ಥರ ಈ ಪೌಲ್ಟ್ರಿ ಇದರಲ್ಲೂ ಏನಾಯಿತು, ನಿಮಗೆ ಕೆಲವು ಕಂಪೆನಿಗಳು ಇರಲಿಲ್ಲ ಅವಾಗ, ಕೆಲವು ಫ್ಯಾಮಿಲಿಗಳು ಕೆಲವೊಂದು ತಳಿಗಳನ್ನು ಅಭಿವೃದ್ಧಿ ಮಾಡ್ತಾ ಬಂದರು. ಸೊ ಅಭಿವೃದ್ಧಿ ಹೇಗೆ, ವೆರಿ ಸಿಂಪಲ್ ಟೆಕ್ನಿಕ್ ಅದು, ಸಿಲೆಕ್ಷನ್ ಮತ್ತು ಬ್ರೀಡಿಂಗ್. ಈಗ ಉದಾಹರಣೆಗೆ ಈಗ ನಿಮ್ಮಲ್ಲಿ ಒಂದು 10 ಹುಂಜಗಳು ಮತ್ತೊಂದು 10 ಹೆಂಟೆಗಳಿದ್ದರೆ ಅದರಲ್ಲಿ ಸಿಲೆಕ್ಷನ್ ಏನು ಮಾಡ್ತಾರೆ, ಯಾವ ಹುಂಜೆ ನಿಮಗೆ ಫಾಸ್ಟ್ ಗ್ರೋತ್ ಬೆಳೀತಾ ಇದೆ, ಯಾವುದು ಜಾಸ್ತಿ ಫೀಡ್ ತಿಂದು ತೂಕ ಜಾಸ್ತಿ ಇದು ಮಾಡುತ್ತೆ, ಅಥವಾ ಹೆಂಟೆ ಇದರಲ್ಲಾದರೆ ಹೆಚ್ಚು ಮೊಟ್ಟೆಗಳನ್ನು ಯಾವುದು ಇಡುತ್ತೆ, ಅದರಲ್ಲಿ ನಿಮಗೆ ಜಾಸ್ತಿ ಮರಿಗಳು ಯಾವುದರಲ್ಲಾಗುತ್ತೆ, ಈ ಥರದ ಕೆಲವೊಂದು ವಿಶೇಷ ಗುಣಗಳನ್ನು ನೋಡಿಕೊಂಡು ಅದನ್ನು ಮುಂದಿನ ಇದಕ್ಕೆ ಏನು ಡೆವಲಪ್ಮೆಂಟಿಗೆ ತಗೊಳ್ತಾರೆ. ಸೊ ಈ ಇದರಲ್ಲಿ ಇದೊಂದು ಸಿಂಪಲ್ ನಾನು ಬ್ರೀಡಿಂಗ್ ಪಾಲಿಸಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿ. ಹೌದು. ಸೊ ಈ ಥರ ನಿಮಗೆ ಪೌಲ್ಟ್ರಿ ಇದು ಬೆಳೀತಾ ಬಂತು. ಇದು ಬೆಳೀತಾ ಬಂದು ಸುಮಾರು 60 ವರ್ಷಗಳ ಹಿಂದೆ ಇದು ಎರಡಾಗಿ ಡಿವೈಡ್ ಆಯಿತು. ಅಂದರೆ ಒಂದು ತಳಿ ನಿಮಗೆ ಬರೀ ಮೊಟ್ಟೆಗೋಸ್ಕರನೇ ಮಾಡುವಂಥದ್ದು, ಇನ್ನೊಂದು ತಳಿ ಇದನ್ನು ಮಾಂಸಕ್ಕೋಸ್ಕರನೇ ಬೆಳೆಸುವಂಥದ್ದು. ಈ ಒಂದು ಬೆಳವಣಿಗೆ ಆಯಿತು ಇದರಲ್ಲಿ. ಆ್ಯಕ್ಚುಲಿ ಇದರಲ್ಲಿ ನೋಡಿ, ಇದರಲ್ಲಿ ಮೂಲತಃ ಈ 4 ಸ್ಟೇಜ್ ಇದೆ. ಈ ಮೂಲ ತಳಿಗಳೇನಿದೆ ಇದಕ್ಕೆ ನಾವು ಪ್ಯೂರ್ ಲೈನ್ಸ್ ಅಂತೀವಿ ನಾವು. ಈ ಪ್ಯೂರ್ ಲೈನ್ ತಳಿಗಳನ್ನು ಇದರಲ್ಲಿ ಯಾವುದು ನಮಗೆ ಬೇಕು ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು, ನನಗೆ ಈಗ ನಮಗೆ ಮಾಂಸಕ್ಕೆ ಸಾಕುವಂಥ ಕೋಳಿಗಳು ಮತ್ತು ಕೆಲವೊಂದು ವಿಶೇಷ ಗುಣಗಳು ಇರ್ತವೆ ನಿಮಗೆ, ಏನು ಬ್ರೆಸ್ಟ್ ಮೀಟ್ ಜಾಸ್ತಿ ಇರಬೇಕು ಅಥವಾ ಸೊ ಆ ಕೆಲವೊಂದು ವಿಶೇಷ ಗುಣಗಳನ್ನು ನೋಡಿಕೊಂಡು ಇದನ್ನು ಸಿಲೆಕ್ಟ್ ಮಾಡ್ತಾರೆ. ಯಾವುದು ಈಗ ಈ ಪ್ಯೂರ್ ತಳಿಯಲ್ಲಿ ಒಂದು 4 ಲೈನನ್ನು ಸಿಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಲೈನ್ ಮೇಲ್ ಸಿಲೆಕ್ಟ್ ಮಾಡ್ತಾರೆ, ಇನ್ನೊಂದರಲ್ಲಿ ಫೀಮೇಲ್ ಸಿಲೆಕ್ಟ್ ಮಾಡ್ತಾರೆ, ಹಾಗೆ ಇನ್ನೊಂದು 2 ಲೈನ್ ಮೇಲ್ ಆ್ಯಂಡ್ ಫೀಮೇಲ್ ಸಿಲೆಕ್ಟ್ ಮಾಡ್ತಾರೆ. ಈ 4 ಏನು ಬರ್ಡ್ಸ್ ಸಿಲೆಕ್ಟ್ ಮಾಡ್ತಾರೆ ಇದಕ್ಕೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಾರೆ ನಾವು, ನಮ್ಮ ಟೆಕ್ನಿಕಲ್ ವರ್ಡ್ ಇದು ಗ್ರ್ಯಾಂಡ್ ಪೇರೆಂಟ್ಸ್. ಇಲ್ಲಿ ಈ ಮೇಲ್ ಫೀಮೇಲ್ ಏನು ಈ 2 ಲೈನ್ ಇದೆ, ಈ ಇದರಲ್ಲಿ ಬಂದಂಥ ಮರಿಗಳೇನಿದೆ, ಇದರಲ್ಲಿ ಮೇಲ್ ಫೀಮೇಲ್ ಇದ್ದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಇಟ್ಕೊಳ್ತಾರೆ ಮೇಲ್, ಇದು ಇನ್ನೊಂದರಲ್ಲಿ ಫೀಮೇಲನ್ನು ಇಟ್ಕೊಂಡು. ಸೊ ಇದು 3ನೇ ಹಂತದ ಒಂದು ಬ್ರೀಡಿಂಗ್ ಇದೆ. ಇದು ಇದಕ್ಕೆ ಪೇರೆಂಟ್ ಬ್ರೀಡಿಂಗ್ ಅಂತ. ಇದರ ನಂತರದ್ದೇ ಬ್ರಾಯ್ಲರ್ಸ್. ಹೀಗೆ 4 ಹಂತದ ಒಂದು ಬ್ರೀಡಿಂಗ್ ಇದಿದೆ. ಸರಿ, ಆ್ಯಕ್ಚುಲಿ ಈಗ ನಿಮ್ಮ ಕ್ವಶನ್ ಏನಿತ್ತಂದರೆ ಬ್ರಾಯ್ಲರ್ ಅಂದರೆ ಏನು, ಬ್ರಾಯ್ಲರ್ ಎಲ್ಲಿಂದ ಬಂತು ಅಂತ. ಬ್ರಾಯ್ಲರ್ ನಥಿಂಗ್ ಬಟ್ ಹೈಬ್ರಿಡೈಸೇಷನ್. ಇದು ಹೈಬ್ರಿಡ್ ತಳಿ. ಮೂಲ ತಳಿ ನಮ್ದು ಇದೆ ಜಂಗಲ್ ಫೌಲಿ. ಈ ಜಂಗಲ್ ಫೌಲಿಂದಲೇ ಬಂದಂಥ ಒಂದು ತಳಿ ಇದು. ಅಂತ ಹೇಳಿದರೆ ಮಾಂಸಕ್ಕಾಗಿ ಮಾಡುವಂಥ ಒಂದು ಆದರೆ ಅದು ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬಂದದ್ದು ಇತ್ತೀಚಿನ 50-60 ವರ್ಷಗಳಲ್ಲಿ ಅಂತ ಹೇಳಿದರೆ. ಹೌದು. ಅಂದರೆ ಇದಕ್ಕೆ ಇದರ ಹಿಂದೆ ಇದನ್ನು ಸ್ವಲ್ಪ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಈಗ ನೋಡಿ 1950 ಇಸವಿಯ ಸ್ಟಾಟಿಸ್ಟಿಕಲ್ ಫಿಗರ್ಸ್ ನಾವು ತಗೊಂಡ್ರೆ ಅದಕ್ಕಿಂತ ಮೊದಲಿದ್ದು ಇಲ್ಲ ಫಿಗರ್. 1950 ನಮ್ಮ ಆಹಾರ ಉತ್ಪಾದನೆ ಏನಿತ್ತು ಅದು 2022-2023 ಈಗದ ಇದಕ್ಕೆ ತಗೊಂಡ್ರೆ ಸುಮಾರು 10-20 ಪಟ್ಟು ನಿಮಗೆ ಜಾಸ್ತಿಯಾಗಿದೆ. ಹಣ್ಣು ಹಂಪಲು ಇರ್ಬೋದು ಅಥವಾ ಹಾಲಿರ್ಬೋದು, ನಿಮಗೆ ಫಿಶ್ ಇದ್ರದ್ದು ಇರ್ಬೋದು, ಎಲ್ಲ ಪ್ರತಿಯೊಂದು ಇದು ಈ ಜೇನು ಇದಿರ್ಬೋದು ಎಲ್ಲವೂ 10-20 ಪಟ್ಟು ಜಾಸ್ತಿಯಾಗಿದೆ. ಹಾಗಿದ್ದರೆ ಆ 10-20 ಪಟ್ಟು ಜಾಸ್ತಿ ಆದಾಗ ಏನಾದರೂ ಮನುಷ್ಯ ಅವನ ವ್ಯವಸಾಯದ ಜಾಗ ಏನಾದರೂ ಜಾಸ್ತಿ ಆಗಿದೆ, ವ್ಯವಸಾಯದ ಜಾಗ ತೊಗೊಂಡ್ರೆ ಅದಷ್ಟೇ ಇದೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ ಆಯಿತು, ಒಂದು ವೇಳೆ ಇದು ಆಗದೇ ಇದ್ದಲ್ಲಿ ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡಬೇಕು. ಈಗ 1950 ನಮ್ಮ ಜನಸಂಖ್ಯೆ 39 ಇತ್ತು, ಈಗ ಅದು 140 ಬಂತು. ಬಹುಶಃ ಹೆಚ್ಚಿನ ಹಿಂದಿನ ತಲೆಮಾರಿನವ್ರ ಹತ್ರ ಕೇಳಿದರೆ ನಿಮಗೆ ಆಹಾರ ಸಮಸ್ಯೆ, ಆಹಾರದ ಅಭಾವ ಆ ಟೈಮಲ್ಲಿ ಇತ್ತು. ಈಗ ಯಾವತ್ತಾದರೂ ನೀವು ಆಹಾರದ ಸಮಸ್ಯೆ ಬಗ್ಗೆ ನಮ್ಮ ದೇಶದಲ್ಲಿ ಕೇಳಿದ್ದೀರಾ? ಇಲ್ಲ. ಇದು ಹೇಗೆ ಸಾಧ್ಯ ಆಯಿತು ಒಂದು ಸ್ವಲ್ಪ ಒಂದು ಚಿಂತನೆ ಮಾಡಿದಾಗ ಇದೆಲ್ಲವೂ ಪ್ರಾರಂಭ ಹೇಗಾಯ್ತಂದರೆ ನಿಮಗೆ ಹೈಬ್ರಿಡೈಸೇಷನ್ ಆಯಿತು, ಆಟೋಮೈಸೇಷನ್ ಬಂತು, ಎಲೆಕ್ಟ್ರಿಫಿಕೇಷನ್ ಬಂತು, ಎಲ್ಲ ಥರದ ಮಾಡರ್ನ್ ಡೆವಲಪ್ಮೆಂಟ್ ನಮಗೆ ಕೃಷಿ ಸೇಮ್ ಎಕ್ಸಾಕ್ಟ್ಲಿ ಪೌಲ್ಟ್ರಿಯಲ್ಲೂ ಆಯ್ತು. ಅದು ಪೌಲ್ಟ್ರಿಯಲ್ಲೂ ಈ ಥರ ಹೈಬ್ರಿಡೈಸೇಷನ್ ಆಯಿತು, ಮೆಕನೈಸೇಷನ್ ಬಂತು, ಈ ಥರದ ಏನು ನ್ಯೂಟ್ರಿಷನ್ ರಿಸರ್ಚ್ಗಳು ಬಂತು. ಹಾಗಾಗಿ ಈ ಸಾರಿ ನಾನು ಸ್ವಲ್ಪ ಏನು ಎಕ್ಸ್ಪ್ಲೇನ್ ಮಾಡುವಾಗ ನಿಮ್ಮ ಮೂಲ ಕ್ವಶನ್ನಿಂದ ಸ್ವಲ್ಪ ಹೊರಗಡೆ ಬಂದೆ ನಾನು. ಸೊ ಇದೇ ರೀತಿಯ ಒಂದು ಹೈಬ್ರಿಡೈಸೇಷನ್ ಪೌಲ್ಟ್ರಿಯ ಇದರಲ್ಲೂ ಬಂದು ಈಗ ಅದು ಸುಮಾರು 40 ವರ್ಷದ ಹಿಂದೆ ಅದು 2 ಡಿವೈಡ್ ಆಗಿ ಒಂದು ಮೊಟ್ಟೆ ತಳಿಯೇ ಬೇರೆ ಆಯಿತು, ಮಾಂಸ ತಳಿಯೇ ಬೇರೆ ಆಯಿತು. ಸರಿ, ಈಗ ನೀವು ಈ ಮಾಂಸದ ತಳಿಯನ್ನು ಬೆಳೆಸುವಂಥ ಒಂದು ಇಂಡಸ್ಟ್ರಿಯನ್ನು ಮಾಡಿದ್ದೀರಿ. ಹೌದು. ಈ ಮಾಂಸದ ತಳಿಯನ್ನು ಬೆಳೆಸುವಂಥ ಈಗ ಒಂದು ಪೌಲ್ಟ್ರಿ ಫಾರ್ಮ್ ಅಂತ ಹೇಳಿ ಮಾಡಬೇಕಿದ್ರೆ ಬರೀ ಪೌಲ್ಟ್ರಿ ಫಾರ್ಮ್ ಮಾಡಬಹುದಾ ಅಥವಾ ಎಲ್ಲ ಪ್ರೋಸೆಸ್ಗಳನ್ನು ಮಾಡಬೇಕಾಗ್ತದ ಹೇಗೆ? ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ, ಇದರಲ್ಲಿ ನಾಲ್ಕು ಸ್ಟೇಜ್ ಇದೆ ಅಂತ. ನಮ್ಮ ಕಂಪನಿ ಅಂತ ತಗೊಂಡ್ರೆ ನಾವು ಈ ಪೇರೆಂಟ್ ಆಪರೇಷನ್ ಅಂದರೆ ಮೂರನೇ ಸ್ಟೇಜಲ್ಲಿ ಇದ್ದೀವಿ. ನಮ್ಮ ಆಪರೇಷನ್ ಹೇಗಿರ್ತದೆ ಅಂದರೆ ಇದು ಪೇರೆಂಟ್ ಆಪರೇಷನ್ಸ್, ಮತ್ತು ಅದರ ನಂತರ ನಾವು ಕಮರ್ಷಿಯಲ್ ಪೇರೆಂಟ್ ಆಪರೇಷನ್ ನಮಗೆ ಹ್ಯಾಚಿಂಗ್ ಎಗ್ ಸಿಗ್ತದೆ. ಹ್ಯಾಚಿಂಗ್ ಎಗ್ಗಿಂದ ಮರಿ ನಾವು ಮಾಡ್ತೀವಿ, ಮರಿಯನ್ನು ನಾವು ಈ ರೈತರಿಗೆ ಕೊಡ್ತೀವಿ. ನಾವು ರೈತರು ಅದನ್ನು ಎರಡು ಥರ ಇದು ಮಾಡ್ತಾರೆ. ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಇದೆ ನಮ್ಮ ಹತ್ರ. ಆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್ ಏನಿದೆ ಅಂದರೆ, ಈಗ ರೈತರು ಅವ್ರ ಹತ್ರ ಜಾಗ ಜಮೀನಿದೆ, ಕೃಷಿ ಜಾಗ ಇದೆ, ಅವರುಗಳು ಫಾರ್ಮ್ ಮಾಡ್ತಾರೆ. ಅವರ ಇನ್ವೆಸ್ಟ್ಮೆಂಟ್ ಫಾರ್ಮು ಮತ್ತು ಇಕ್ವಿಪ್ಮೆಂಟ್ಸ್ ಮಾತ್ರ. ಈ ಮರಿ ಆಹಾರ ಎಲ್ಲ ನಾವು ಸಪ್ಲೈ ಮಾಡ್ತೀವಿ. ನಾವು ಸಪ್ಲೈ ಮಾಡಿದ ಇದನ್ನು ಕೋಳಿಯನ್ನು ಬೆಳೆದ ಕೋಳಿಗಳನ್ನು ನಾವು ತಗೋತೀವಿ. ಇದು ಒಂದು ಥರದ. ಇದು ಇನ್ನೊಂದು, ಅವ್ರುಗಳೇ ನಮ್ಮ ಹತ್ರ ಇದನ್ನು ಪರ್ಚೇಸ್ ಮಾಡ್ತಾರೆ, ಫೀಡು ಪರ್ಚೇಸ್ ಮಾಡ್ತಾರೆ. ಸೊ ಅದು ಆ್ಯಸ್ ಎ ಬಿಸ್ನೆಸ್ ಲಾಭ ನಷ್ಟ ಎಲ್ಲವೂ ರೈತರಿಗೆ ಇರುತ್ತೆ. ಸೊ ನೀವು ಕೇಳಿದ ಕ್ವಶನ್, ನಾವು ಕಂಪನಿ ದೃಷ್ಟಿಯಿಂದ ನೋಡುವಾಗ ನಾವು ಬರೀ ಪೌಲ್ಟ್ರಿ ಫಾರ್ಮ್ ಅಂತ ಮಾಡಿದರೆ ನಮ್ಗೆ ಸಕ್ಸಸ್ ಆಗೋಕ್ಕಾಗಲ್ಲ. ಈಗ ನಮ್ಮ ಹತ್ರ ಎಲ್ಲವೂ ಇರಬೇಕಾಗತ್ತೆ. ನಮ್ಮ ಹತ್ರ ಪೇರೆಂಟ್ ಫಾರ್ಮು ಇರಬೇಕಾಗ್ತದೆ, ಆಮೇಲೆ ಹ್ಯಾಚರಿ ಬೇಕು, ಫೀಡ್ ಮಿಲ್ಗಳು ಬೇಕು. ಸೊ ಇದು ಹಂತ ಹಂತವಾಗಿ ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಿಮ್ಮ ಒಂದು ಇಂಡಸ್ಟ್ರಿಯ ಬಗ್ಗೆ ನೀವು ಸೇರಿಸಿದ, ನಿಮ್ಮ ಒಂದು ಡೆವಲಪ್ಮೆಂಟ್ ಆದ ಇಂಡಸ್ಟ್ರಿ ಬಗ್ಗೆ ತಗೊಳ್ಳೋದಿದ್ರೆ, ನೀವು ಇದು ಎಲ್ಲ ವಿಭಾಗಗಳನ್ನು ಕೂಡ ಮಾಡಿದ್ದೀರಿ ಅಂತ ಹೇಳಿ, ಪ್ರಾರಂಭ ಮಾಡುವಾಗಲೇ ಎಲ್ಲ ವಿಭಾಗಗಳನ್ನು ಮಾಡಿದ್ರ ಅಥವಾ ಹಂತ ಹಂತವಾಗಿ ಡೆವಲಪ್? ಇಲ್ಲ ಇಲ್ಲ, ಪ್ರಾರಂಭಿಕ ಹಂತದಲ್ಲಿ ಇದೆಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾಕಾಗೋದಿಲ್ಲ ಅಂದರೆ ಇದು ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುವಂಥ ಒಂದು ಇದು. ಸೊ ನಾವು ಪ್ರಾರಂಭದಲ್ಲಿ ನಾವು ಮಾಡಿದ್ದು ಟ್ರೇಡಿಂಗ್ ಮಾಡೋದು. ಟ್ರೇಡಿಂಗ್ ಅಂದರೆ ನಿಮ್ಗೆ ಒಂದು ಸಣ್ಣ ಫೀಡ್ ಮಿಲ್ ಒಂದು ಇದರಿಂದ ಪ್ರಾರಂಭ ಮಾಡಿದ್ದು ನಾವು. ಅದಾದಮೇಲೆ ಈ ಹ್ಯಾಚಿಂಗ್ ಎಗ್ಗನ್ನು ತೊಗೊಂಡು, ಹ್ಯಾಚಿಂಗ್ ಎಗ್ ತೊಗೊಂಡು ನಾವು ಮರಿ ಮಾಡಿದ್ದು, ಆಮೇಲೆ ಚಿಕ್ಸನ್ನು ಸಹ ಟ್ರೇಡಿಂಗ್ ಶುರು ಮಾಡಿದ್ದು. ಸೊ ನಾವು ಟ್ರೇಡಿಂಗಿಂದ ಶುರು ಮಾಡಿದ್ದು ನಾವು, ಅಲ್ಲಿಂದ ಹಂತ ಹಂತವಾಗಿ ಡೆವಲಪ್ ಮಾಡ್ತಾ ನಮ್ಮ ಸ್ವಂತ ಇದನ್ನು ಮಾಡ್ತಾ ಹೋದ್ವು ನಾವು. ಸರಿ, ಇದು ಈಗಲೂ ಮಾಡ್ತಾನೇ ಇದ್ದೀವಿ. ಆ್ಯಕ್ಚುಲಿ ಹಲವು ಹಂತಗಳಲ್ಲಿ ಮಾಡಿದ್ದೇವೆ, ಈಗಲೂ ನಡೀತಾನೆ ಇದೆ ಅದು. ಈಗ ಈ ಹಂತಗಳ ಬಗ್ಗೆ ಹೇಳೋದಿದ್ರೆ, ಮೊದಲಿಗೆ ನೀವು ಏನು ಹ್ಯಾಚರಿ ಒಂದು ಬೇಕು ಅಂತ ಹೇಳಿ ಹೇಳಿದ್ದೆ, ನಿಮ್ಮಲ್ಲಿಯೇ ಹ್ಯಾಚರಿ ಉಂಟಾ? ಅದಕ್ಕೆ ಬೇಕಾದ ರಿಕ್ವೈರ್ಮೆಂಟ್ಗಳು ಏನೇನು? ಹೌದು, ನಮ್ಮಲ್ಲಿ ಹ್ಯಾಚರಿ ಇದೆ. ನಮ್ಮಲ್ಲಿ ಆ್ಯಕ್ಚುಲಿ ಹ್ಯಾಚರಿ ಎರಡು ಕಡೆ ಇದೆ ನಮ್ಮಲ್ಲಿ. ಒಂದು ಬಿ ಸಿ ರೋಡ್ ಅಂತ ಇಲ್ಲಿ ಪಕ್ಕದಲ್ಲಿದೆ, ಇನ್ನೊಂದು ಕುಂದಾಪುರದಲ್ಲಿದೆ ನಮ್ಮದು. ಹ್ಯಾಚರಿಗೆ ಬೇಕಾಗುವಂಥ ಹ್ಯಾಚರಿ ಏನಂದರೆ, ನಾವು ಸ್ವಲ್ಪ ನಾನು ಹ್ಯಾಚರಿಯ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೇನೆ. ಹ್ಯಾಚರಿ ಅಂದರೆ ನೋಡಿ, ಈಗ ಕೋಳಿ ಮೊಟ್ಟೆ ಇಟ್ಬಿಟ್ಟು ಯಾವ ಥರ ಮೊಟ್ಟೆ ಕಾವು ಕೊಟ್ಟುಬಿಟ್ಟು ಅದರಿಂದ ಮರಿ ಹೊರಗಡೆ ಬರುತ್ತಾ, ಅದೇ ಒಂದು ಪ್ರಕ್ರಿಯೆಯನ್ನು ನಾವು ಮೆಷಿನ್ಗಳ ಮುಖಾಂತರ ಮಾಡ್ತೀವಿ ನಾವು. ಈಗ ಇಲ್ಲಿ ನ್ಯಾಚುರಲ್ ಆಗಿ 21 ದಿವಸ ಬೇಕಾದರೆ ಮೆಷಿನ್ ಮುಖಾಂತರನು 21 ದಿವಸನೇ ಬೇಕಾಗ್ತದೆ. ಸೊ ಯಾವ ಥರ ಅದರ ಉಷ್ಣತೆ ಮತ್ತು ಅದರ ಹ್ಯುಮಿಡಿಟಿ ಏನಿದೆ, ಇದನ್ನ ಎರಡನ್ನೂ ಮೇಂಟೈನ್ ಮಾಡಿಕೊಂಡು ಕೃತಕವಾಗಿ ನಾವು ಮಾಡ್ತೀವಿ. ಸೊ ಇದಕ್ಕೆ ಬೇಕಾಗುವಂಥದ್ದು ಒಂದು ಮೆಷಿನರೀಸ್ ಬೇಕು. 24 ಗಂಟೆ 365 ದಿವಸ 24 ಗಂಟೆ ಪವರ್ ಬೇಕು, ಬಿಲ್ಡಿಂಗ್ಗಳು ಬೇಕು. ಸೊ ಈ ಥರದ ಮೂಲಭೂತ ಅವಶ್ಯಕತೆಗಳು ಎಲ್ಲವೂ ಬೇಕು. ಈಗ ಈ ಹ್ಯಾಚರಿಯಲ್ಲಿ ಎಲ್ಲಿವರೆಗೆ ಈ ಹ್ಯಾಚರಿಯ ಕೆಲಸ ಅಂತ ಹೇಳಿದರೆ, ಮೊಟ್ಟೆಯಿಂದ ಮರಿ ಮಾಡುವುದು ಹೇಳಿದ್ದೆ, ಎಲ್ಲಿವರೆಗೆ ಇದು? ಆ್ಯಕ್ಚುಲಿ ನಮ್ಮ ಪ್ರಾರಂಭ ಹಂತ ನಾವು ಬ್ರೀಡಿಂಗ್ ಫಾರ್ಮಿಂದ ತಗೋಬೇಕು. ಸರಿ, ಬ್ರೀಡಿಂಗ್ ಫಾರ್ಮ್ನ ನಂತರ ಬರುವುದು ಹ್ಯಾಚರಿ. ಸೊ ಈ ಬ್ರೀಡಿಂಗ್ ಫಾರ್ಮಲ್ಲಿ ನಾವು ಮೇಲ್ ಮತ್ತು ಫೀಮೇಲ್ ಪೇರೆಂಟ್ಸ್ ಅಂತೀವಿ ನಾವು. ಈಗ ಪೇರೆಂಟ್ ಚಿಕ್ಸ್ ನಮಗೆ ಈ ವೆಂಕಟೇಶ್ವರ ಹ್ಯಾಚರೀಸ್ ಅಂತ ಇದೆ. ಇದು ಪ್ರಪಂಚದಲ್ಲಿ ಒಂದು 5 ಕಂಪನಿಗಳಲ್ಲಿ ಒಂದು. ಅವರ ಮೂಲ ತಳಿ ಅಂದರೆ ಈ ಪ್ಯೂರ್ ಲೈನ್ ಆಪರೇಷನ್ಸ್ ಇದ್ದಂಥ 5 ಕಂಪನಿಗಳಲ್ಲಿ ಒಂದು ಕಂಪನಿ. ಸುಮಾರು 80% ಭಾರತದ ಬ್ರಾಯ್ಲರ್ ಇಂಡಸ್ಟ್ರಿ ಅವರ ಕೈಯಲ್ಲಿದೆ. ಸುಧಾರಣೆ 80%. ಸೊ ಇವರಿಂದ ನಮಗೆ ಈ ಪೇರೆಂಟ್ ಚಿಕ್ಸ್ ಅಂತ ತಗೊಳ್ತೀವಿ. ಈಗ ನಮ್ಮ ಏನು ಪೇರೆಂಟ್ ಆಪರೇಟರ್ಸ್, ನಮ್ಮ ಥರದ ಪೇರೆಂಟ್ ಆಪರೇಟರ್ಸ್ ಇಡೀ ದೇಶದಲ್ಲಿ ಒಂದು 1,000 ಜನ ಇರ್ಬೋದು. ಬಟ್ ಎಲ್ಲ ಹೆಚ್ಚಿನ ಇದು 80% ಇವ್ರ ಹತ್ರ ತಗೊಳ್ಳುವಂಥದ್ದು ನಾವು ಪೇರೆಂಟ್ಸ್. ಈ ಪೇರೆಂಟ್ ಮರಿಗಳು ಡೇ ಓಲ್ಡ್ ಚಿಕ್ಸನ್ನು ನಾವು ತಗೊಳ್ತೀವಿ. ಒಂದು ಚಿಕ್ಸಿಗೆ ನಿಮಗೊಂದು 300-320 ರೂಪಾಯಿ ಒಂದು ಚಿಕ್ಸಿಗೆ ಇರುತ್ತೆ, ಡೇ ಓಲ್ಡ್ ಚಿಕ್ಸಿಗೆ. ಇದನ್ನು ನಾವು 6 ತಿಂಗಳು ಸಾಕ್ತೀವಿ. ಅದಕ್ಕೆ ಗ್ರೋಯಿಂಗ್ ಸ್ಟೇಜ್ ಅಂತೀವಿ ನಾವು, ಬ್ರೂಡಿಂಗ್ ಆ್ಯಂಡ್ ಗ್ರೋಯಿಂಗ್ ಸ್ಟೇಜ್ ಅಂತ. ಈ 6 ತಿಂಗಳ ನಂತರ ಅದು ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ಅಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಎರಡು ಅಂತ ನಾನು ಹೇಳಿದೆ, ಅದು ಅಲ್ಲಿ ಎರಡು ವಿಧಾನ ಇದೆ. ಅದು ಒಂದು ನ್ಯಾಚುರಲ್ ಮೇಟಿಂಗ್ ಸಿಸ್ಟಮ್, ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಸಿಸ್ಟಮ್ ಅಂತ. ಈ ಮೊಟ್ಟೆ ಏನಿದೆ, ಇದು ಫರ್ಟಿಲೈಸ್ಡ್ ಎಗ್. ಇನ್ನೊಂದು, ಈಗ ನಾವೇನು ಆಮ್ಲೆಟ್ ತಿಂತೀವಿ ಅದು ಅನ್ಫರ್ಟಿಲೈಸ್ಡ್ ಎಗ್, ಇಟ್ಸ್ ನಾಟ್ ಎ ಫರ್ಟಿಲೈಸ್ಡ್ ಎಗ್, ಇದು ಫರ್ಟಿಲೈಸ್ಡ್ ಎಗ್. ಈ ಮೊಟ್ಟೆಯನ್ನು ನಾವು ವಾರಕ್ಕೆ 3 ಸಲ, ಅಂದರೆ ಅಲ್ಲಿ ಆ ಮೊಟ್ಟೆ ಕಲೆಕ್ಟ್ ಆದಮೇಲೆ ಕೆಲವು ಪ್ರೊಸೀಜರ್ಸ್ಗಳಿವೆ, ಅದನ್ನು ನಾವು ಕೂಲ್ ರೂಮ್ ಅಂತದ್ರಲ್ಲಿ ಮೇಂಟೈನ್ ಮಾಡ್ತೀವಿ. ಅದು ಯಾಕಂದರೆ ಅದರ ಆ ಕೂಲ್ ರೂಮಲ್ಲಿ ಇಟ್ಟಾಗ ಇಟ್ಟು ನಾವೊಂದು 2 ಪ್ರತಿ 2-3 ದಿವಸಕ್ಕೊಂದ್ಸಲ ನಾವು ನಮ್ಮ ಹ್ಯಾಚರಿಗೆ ತರ್ತೀವಿ. ನಾವು ಹ್ಯಾಚರಿಗೆ ತಂದುಬಿಟ್ಟು ಈ ಪ್ರತಿ 3 ದಿವಸ ನಾವು ಅದನ್ನು ಸೆಟ್ಟಿಂಗ್ ಮಾಡ್ತಾ ಹೋಗ್ತೇವೆ. ಅದು ಕರೆಕ್ಟ್ 21 ದಿವಸಕ್ಕೆ ಮರಿಯಾಗಿ ಹೊರಗಡೆ ಬರ್ತದೆ. ಈ ಬಂದ ಮರಿಯನ್ನು ನೀವು ಮುಂದಕ್ಕೆ ಪ್ರೋಸೆಸ್, ಅದರದ್ದು ಅದನ್ನು ಬೆಳೆಸುವಂಥ ವಿಧಾನ ಹೇಗೆ ಅದು? ಅದು ನಾವು ನಮ್ಮ ಕಂಪನಿಯಲ್ಲಿ ನಾವು 2 ಥರ ಅದನ್ನು ಮುಂದುವರಿಸ್ತೀವಿ. ಅದು ಕೆಲವು ಕಂಪನಿಗಳು ಬರೀ ಅವ್ರದ್ದು ಇಂಟಿಗ್ರೇಷನ್ ಫಾರ್ಮ್ಸ್ ಅಂತ ಮಾತ್ರ ಇರುತ್ತೆ, ಬಟ್ ನಮ್ಮದು ನಾವು ಅದನ್ನು ಒಂದು ನಮ್ಮ ಈ ಅದೇ ಇಂಟಿಗ್ರೇಷನ್ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಅದರಲ್ಲಿ ಅದಕ್ಕೆ ಹಾಕ್ತೀವಿ. ಅದು ಇನ್ನೊಂದು ನಾವು ಇದನ್ನು ಚಿಕ್ಸನ್ನು ನಾವು ಸೇಲ್ ಮಾಡ್ತೀವಿ, ಯಾರು ಫಾರ್ಮರ್ಸ್ ಇದ್ದಾರೆ ಅವರಿಗೆ ಸೇಲ್ ಮಾಡ್ತೀವಿ. ಸೊ ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮ್ ಯಾವ ಥರ ನಡೀತದೆ ಅಂದರೆ, ಅದು ಕೃಷಿ ಭೂಮಿ ಇರುವಂಥ ರೈತರುಗಳು ಅವ್ರ ಹತ್ರ ಶೆಡ್ ಇರ್ತದೆ ಅಥವಾ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಶೆಡ್ ಈಕ್ವಿಪ್ಮೆಂಟ್ಸ್, ಅದಕ್ಕೆ ಬೇಕಾದಂಥ ತಿಂಡಿ ಮತ್ತು ನೀರಿನ ಪಾತ್ರೆಗಳನ್ನೆಲ್ಲ ಅದು ಅವರ ಜವಾಬ್ದಾರಿ. ಸೊ ನಾವುಗಳು ಮರಿ ಕೊಡ್ತೀವಿ ನಮ್ಮ ಕಂಪನಿ, ಆಮೇಲೆ ನಾವು ಫೀಡ್ ಕೊಡ್ತೇವೆ ಮತ್ತು ನಮ್ಮ ಟೆಕ್ನಿಕಲ್ ಸಜೆಷನ್ಸ್ ಎಲ್ಲ ನಾವು ಕೊಡ್ತೇವೆ. ಬೆಳೆದಂಥ ಕೋಳಿಗಳನ್ನು ನಾವು ವಾಪಸ್ ತಗೊಳ್ತೀವಿ. ಇನ್ನೊಂದು ಇದೇನಂದರೆ ಇನ್ನೊಂದು ಸಿಸ್ಟಮ್ಮು, ನಾವು ಮರಿಗಳನ್ನು ಅಲ್ಲಿಗೆ ಸೇಲ್ ಮಾಡಿಬಿಡ್ತೀವಿ. ಆ ಸೇಲ್ ಮಾಡಿದಾಗ ನಮ್ಮ ಅಲ್ಲಿಯ ನಮ್ಮ ಇದು ಮುಗೀತು, ಅಲ್ಲಿಗೆ ನಮ್ಮ ಜವಾಬ್ದಾರಿ ಒಂದು ಹಂತದ್ದು ಮುಗೀತು ಅಲ್ಲಿಗೆ. ಅದಾದರೆ ಹಾಗಲ್ಲ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಇದು ಮರಿಯನ್ನು ಕೊಟ್ಟಂಥ ಮರಿಗೆ ನಾವು ಆಹಾರ ಕೊಟ್ಟುಬಿಟ್ಟು ಆ ಕೋಳಿ ನಮ್ಮದೇ, ಅದು ಕಂಪನಿದೆ. ಹೀಗೆ 2 ಥರ ನಾವು ಇದನ್ನು ಮಾಡ್ತೀವಿ. ಈಗ ಕೊಟ್ಟ ಮರಿಯನ್ನು ವಾಪಸ್ ತಗೊಳ್ಳುವವರೆಗೆ ಕೂಡ ಅದು ರೈತನ ಜವಾಬ್ದಾರಿಯಲ್ಲಿ ಇರ್ತದೆ. ಹೌದು, ನೀವು 2ನೇ ಸಿಸ್ಟಮ್ ಅಲ್ಲಾದರೆ ಅದರಲ್ಲಿರುವ ಲಾಭ ನಷ್ಟಗಳೆಲ್ಲ ಅವನಿಗೆ ಸೇರ್ತದೆ, ಅದು ರೈತರಿಗೆ ಸೇರ್ತದೆ. ಸುಮಾರು ಎಷ್ಟು ಸಮಯ ಇದಕ್ಕೆ ಬೇಕಾಗ್ತದೆ ಪುನಃ ನೀವು ತಗೊಳ್ಳಿಕ್ಕೆ? ಇದು ಸಾಧಾರಣ 35 ರಿಂದ 45 ದಿವಸದ ಒಂದು ಟೈಮ್ ಅದು. ಈಗ ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅವಾಗ, ಅವಾಗ ಈ ಸಿಸ್ಟಮ್ ಇರಲಿಲ್ಲ. ಸರಿ, ಆದರೆ 2ನೇ ಸಿಸ್ಟಮಲ್ಲಿ ನೀವು ರೈತರಿಗೆ ಮಾರಿದರೆ ಅವರು ತಿರುಗಿ ನಿಮಗೆ ಕೊಡಬೇಕು ಅಂತ ಏನಿಲ್ಲ? ಅದೇನಿಲ್ಲ, ಅದು ರೈತರ ಅವ್ರದ್ದೇ ಜವಾಬ್ದಾರಿ ಪ್ಲಸ್ ಅವರ ಡಿಸಿಷನ್ ಅದು. ಈಗ ಇಲ್ಲಿ ಆದರೆ ಇದು ಕಂಪನಿಯ ಸೊತ್ತು, ನಾವು ಅದನ್ನು ತೊಗೊಂಡ್ಬಿಟ್ಟು ರೈತರಿಗೆ ನಾವು ಗ್ರೋಯಿಂಗ್ ಚಾರ್ಜಸ್ ಅಂತ ಫಿಕ್ಸ್ ಮಾಡ್ತೀವಿ. ಅವರ ಅದರ ಪರ್ಫಾರ್ಮೆನ್ಸ್ ಇದ್ರ ಮೇಲೆ ನಾವು ಅವರಿಗೆ ಗ್ರೋಯಿಂಗ್ ಚಾರ್ಜಸ್ ಅಂತ ಕೊಡ್ತೇವೆ. ನಾವು ಲಾಭ ಮತ್ತು ನಷ್ಟ ಎರಡೂ ಕಂಪನಿಗೆ. ಅದು ಸರಿ. ಸೊ ರೈತರಿಗೆ ಗ್ರೋಯಿಂಗ್ ಚಾರ್ಜಸ್ ಅಂತ ಸಿಗುತ್ತೆ. ಬರೀ 2ನೇ ಸಿಸ್ಟಮಲ್ಲಿ ಅದು ರೈತರ ವ್ಯಾಪಾರ, ಅದು ಅವರ ಬಿಸ್ನೆಸ್ ಅದು. ಸೊ ಅವರು ಎಲ್ಲಿ ಲಾಭ ಜಾಸ್ತಿ ಬರುತ್ತೆ ಅಲ್ಲಿ ಕೋಳಿಯನ್ನು ಕೊಡ್ತಾರೆ. ಈಗ 1ನೇ ಸಿಸ್ಟಮ್ಗೆ ಹೋಗೋದಾದರೆ ಎಲ್ಲ ಜವಾಬ್ದಾರಿ ನಿಮ್ಮದಾಗುವಾಗ ಅದಕ್ಕೆ ಬರುವ ರೋಗ ಅಥವಾ ಬೇರೆ ಬಾಧೆಗಳದ್ದು ಕೂಡ ನೀವು ಅದನ್ನು ಯೋಚನೆ ಮಾಡಬೇಕಾಗ್ತದೆ ಹೇಗೆ? ಹೌದು ಹೌದು. ಈಗ ನಮಗೆ ಅದಕ್ಕೆ ನಮ್ಮದೇ ಆದಂಥ ನಮ್ಮ ಸ್ಟಾಫ್ಗಳಿದ್ದಾರೆ, ಅದಕ್ಕೆ ಸೂಪರ್ವೈಸರ್ಸ್ ಮ್ಯಾನೇಜರ್ಸ್ ಎಲ್ಲ ಇದ್ದಾರೆ, ಸಜೆಷನ್ಸ್ ಅವ್ರು ಕೊಡ್ತಾರೆ ಅವರು. ಸೊ ರೋಗ ಬರದ ಥರ ಈಗ ಏನೇನು ಪ್ರೊಸೀಜರ್ಸ್ಗಳು ಮಾಡಬೇಕು ಅದೆಲ್ಲ ನಾವು ಕಂಪನಿಯ ಮುಖಾಂತರ ನಾವು ಮಾಡ್ತೀವಿ, ಅದು ಕಂಪನಿಯ ಜವಾಬ್ದಾರಿ. ಅದು ಇದಾದ ಮೇಲೆ ಈಗ ನಾವು 2 ಥರ ನಾವು ಅದನ್ನು ಮೂಲಭೂತವಾಗಿ ಅದನ್ನು ಮಾರ್ಕೆಟ್ ಮಾಡ್ತೀವಿ. ಒಂದು ಆ್ಯಸ್ ಇಟ್ ಈಸ್, ಈಗ ಈ ಲಿಫ್ಟರ್ಸ್ ಅಂತೀವಿ ನಮ್ಮ ಇದರಲ್ಲಿ ಪೌಲ್ಟ್ರಿ ಲ್ಯಾಂಗ್ವೇಜಲ್ಲಿ, ವ್ಯಾಪಾರಸ್ಥ ಅವನ ಜೊತೆ ಕೇಜಸ್ಗಳೆಲ್ಲ ಇರ್ತವೆ, ಅವರುಗಳು ಬಂದು ಅಲ್ಲೇ ಲೈವ್ ಚಿಕನ್ ಇದನ್ನು ಫಾರ್ಮಿಂದ ತೊಗೊಂಡ್ಬಿಟ್ಟು ಅಲ್ಲಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಇವೇ ಮಾಡುವುದಲ್ಲ, ಅಲ್ಲ ಅದು ಅದಕ್ಕೆ ಬೇರೆಯೇ ಒಂದು ಸಿಸ್ಟಮ್ ಇದೆ ಅಲ್ಲಿಂದ. ಈಗ ಇನ್ನೊಂದು ಸಿಸ್ಟಮ್ ಏನಂದರೆ, ಈಗ ನಾವುಗಳು ನಮ್ಮದೇ ಆದಂಥ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಇದೆ, ನಾವು ಆ ಪ್ರೊಸೆಸಿಂಗ್ ಪ್ಲಾಂಟಲ್ಲಿ ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ಏನು ತಯಾರಾದ ಮೀಟ್ ಏನಿದೆ ಅದು ಎಗೈನ್ ನಿಮಗೆ 2 ಥರದ ನಾವು ಮಾರ್ಕೆಟ್ ಮಾಡ್ತೀವಿ. ಒಂದು ನಮ್ಮದು ಇನ್ಸ್ಟಿಟ್ಯೂಷನ್ ಸೇಲ್ಸ್ ಅಂತ, ಇನ್ನೊಂದು ರಿಟೇಲ್ ಸೇಲ್ಸ್ ಅಂತ. ಈಗ ಕಂಪನಿ ನಮ್ಮದೇ ಆದಂಥ ಒಂದು 13% ನಮ್ಮದೇ ಆದಂಥ ಒಂದು ಇದಿದೆ ರಿಟೇಲ್ ಔಟ್ಲೆಟ್ಗಳು, ಈ ಔಟ್ಲೆಟ್ ಮುಖಾಂತರ ನಾವು ಸೇಲ್ ಮಾಡ್ತೀವಿ. ಇನ್ಸ್ಟಿಟ್ಯೂಷನ್ ಸೇಲ್ಸ್ ಇದ್ದು ಅದು ಬೇರೆ ಹೋಗ್ತದೆ. ಅದು ಅದೊಂದು ಸೇಲ್ ಮಾಡಲಿಕ್ಕೆ ಪ್ರತಿ ಅಥವಾ ನಿಮಗೆ ತಲುಪಿಸುವ ಜವಾಬ್ದಾರಿ ನಿಮ್ಮದೇ? ಇಲ್ಲ, ಈಗ ಈ ಲೈವ್ ಚಿಕನದ್ದು ಏನಿದೆ ನಾನು ಹೇಳಿದೆಲ್ಲ ಅದು ಅದಕ್ಕೆ ಬೇರೆ ವ್ಯವಸ್ಥೆ. ಅದು ಈ ಪ್ರೊಸೆಸ್ಡ್ ಚಿಕನ್ನ ಇದರಲ್ಲಿ ಹೆಚ್ಚಿನ ಶಾಪ್ಗಳು ನಮ್ಮದೇ ಓನ್ ಶಾಪ್ಗಳು. ಈ ಪ್ರೊಸೆಸ್ ಎಗೈನ್ ಪ್ರೊಸೆಸ್ಡ್ ಚಿಕನಲ್ಲಿ 2 ಥರ ಇದೆ, ಒಂದು ನಿಮಗೆ ಚಿಲ್ಡ್ ಚಿಕನ್ ಅಂತ, ಇನ್ನೊಂದು ಫ್ರೋಜನ್ ಚಿಕನ್ ಅಂತ. ಈಗ ಅಂತಾರಾಷ್ಟ್ರೀಯ ನೀವು ಇಂಟರ್ನ್ಯಾಷನಲ್ಲಿ ನೀವು ತಗೊಂಡಾಗ ಈ ಥರದ ಇಲ್ಲಿ ನಾವು ನೋಡಿದ ಥರ ನಿಮಗೆ ಈ ಚಿಕನ್ ಶಾಪ್ಗಳಲ್ಲಿ ಇಲ್ಲ. ಅಲ್ಲಿ 2 ಇರೋದು, ಒಂದು ಫ್ರೆಶ್ ಮತ್ತು ಫ್ರೋಜನ್ ಅಂತ. ಈ ಫ್ರೆಶ್ ಅಂದರೆ ಏನು? ಫ್ರೆಶ್ ಅಂದರೆ ಇಲ್ಲಿರೋ ಜೀವಂತ ಕೋಳಿಗಳನ್ನು ಕಟ್ ಮಾಡಿದೆ ಅದು, ಅದು ಫ್ರೆಶ್ ಅಲ್ಲ. ಇಲ್ಲಿ ಇಲ್ಲಿ 2 ಟರ್ಮಿನಾಲಜಿ ಇದೆ, ಒಂದು ಚಿಲ್ಡ್ ಚಿಕನ್, ಇನ್ನೊಂದು ಫ್ರೋಜನ್ ಚಿಕನ್ ಅಂತ. ಸೊ ಚಿಲ್ಡ್ ಚಿಕನ್ ಅಂದರೆ ಏನಂದರೆ, ಈಗ ನಾವು ಏನು ಅದನ್ನು ಪ್ರೊಸೆಸಿಂಗ್ ಮಾಡ್ತೀವಿ, ಪ್ರೊಸೆಸಿಂಗ್ ಆದಮೇಲೆ ಆ ಮೀಟನ್ನು ನಾವು 4°C ತರ್ತೀವಿ ನಾವು. ಈಗ ಅದು ಆ್ಯಕ್ಚುಲಿ ಕೋಳಿಯ ದೇಹದ ಉಷ್ಣತೆ ಎಷ್ಟಿರುತ್ತೆ ಅಂದರೆ 37°C ಇರ್ತದೆ. ಈ 37°C ಉಷ್ಣತೆ ಇದ್ದಂಥ ಒಂದು ಕೋಳಿ ಮಾಂಸವನ್ನು ನಾವು 4°C ತರ್ತೀವಿ. ಅದು ನಮ್ಮದೇ ಓನ್ ಐಸ್ ಪ್ಲ್ಯಾಂಟ್ ಇದೆ, ನಾವು ಹೊರಗಿನ ಐಸನ್ನು ಯೂಸ್ ಮಾಡೋದಿಲ್ಲ. ಸೊ ಕ್ವಾಲಿಟಿಗೋಸ್ಕರ ನಾವು ಓನ್ ಐಸ್ ಪ್ಲಾಂಟ್ ಇದೆ. ಈ ಐಸ್ ಮುಖಾಂತರ ನಾವು ಇದನ್ನು ನಾಲ್ಕು ಶೀತಲೀಕರಿಸಿದ ಕೋಳಿ ಅಂತ ಅನ್ಬೋದು ನಾವು ಕನ್ನಡದಲ್ಲಿ ಹೇಳೋದಾದರೆ. ಈ ಶೀತಲೀಕರಿಸಿದ ಕೋಳಿ ಇದು 4 ಡಿಗ್ರಿ ಸೆಂಟಿಗ್ರೇಡಲ್ಲಿ ಸಾಧಾರಣ ಅದರ ಶೆಲ್ಫ್ ಲೈಫ್ ಅಂದರೆ ನಾವು ಅದನ್ನೊಂದು 3-4 ದಿವಸ ಅದನ್ನು ಇಡ್ಬೋದು. ಇದು ನಮ್ಮಂಥ ಕಂಟ್ರಿಯಲ್ಲಿ, ಕೋಲ್ಡ್ ಕಂಟ್ರೀಸಲ್ಲಿ 1 ವಾರ ತನಕ ಇಡ್ಬೋದು. ಇದು ಇದನ್ನು ನಾವುಗಳು ನಮ್ಮದೇ ಇದರಲ್ಲಿ ಚಿಲ್ಡ್ ವೆಹಿಕಲ್ಸ್ ಇರುತ್ತೆ, ನಮ್ಮದೇ ವಾಹನದಲ್ಲಿ ನಮ್ಮ ಶಾಪ್ಗಳಿಗೆ ಮುಟ್ಟಿಸ್ತೀವಿ ನಾವು, ಅದು ಪ್ಲಸ್ ನಮ್ಮ ಇನ್ಸ್ಟಿಟ್ಯೂಷನ್ ಸೇಲ್ಸಿಗೂ ಅದೇ ವೆಹಿಕಲ್ಗಳು ಹೋಗ್ತದೆ. ಇನ್ನೊಂದು ಇದು ಫ್ರೋಜನ್ ಚಿಕನ್ ಅಂತ. ಸೊ ಫ್ರೋಜನ್ ಚಿಕನ್ನ ಟೆಕ್ನಾಲಜಿ ಅದು ಬೇರೆ. ಅದು ಏನೀಗ ನಾವು ಈ ಶೀತಲೀಕರಿಸಿದ ಕೋಳಿ ಏನಿದೆ ಈ ಮಾಂಸವನ್ನು -40 ಡಿಗ್ರಿಗೆ ತರ್ತೀವಿ, ಅದಕ್ಕೆ ಬ್ಲಾಸ್ಟ್ ಫ್ರೀಜಿಂಗ್ ಅಂತೀವಿ ನಾವು. ಅದು ಒಂದು 4-5 ಗಂಟೆ ಟೈಮಲ್ಲಿ ನಿಮಗೆ ಅದನ್ನು -40 ತಂದು ಆಮೇಲೆ ನಾವು ಡೀಪ್ ಫ್ರೀಸರ್ಲಿ ಇಡ್ತೀವಿ. ಡೀಪ್ ಫ್ರೀಸರ್ ಜನರಲಿ -18 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇದು ಇದರ ಶೆಲ್ಫ್ ಲೈಫನ್ನು ತುಂಬ ತಿಂಗಳುಗಟ್ಟಲೆ ಇದನ್ನು ಇದು ಫ್ರೋಜನ್ ಚಿಕನನ್ನು ಇಡ್ಬೋದು. ಸೊ ನಾವು ಎರಡೂ ಇದನ್ನು ಮಾಡ್ತೀವಿ ನಾವು. ಸೊ ಬಟ್ ನಮ್ಮ ಮೈನ್ ಇದು ನಮ್ಮದು ಈ ಚಿಲ್ಲಿ ಚಿಕನ್, ಇದು ರೀಟೇಲ್ ಔಟ್ಲೆಟ್ಗಳಲ್ಲಿ ಚಿಲ್ಲಿ ಚಿಕನ್. ಯಾಕಂದರೆ ಫ್ರೋಜನ್ ಚಿಕನ್ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಅಷ್ಟೊಂದು ಆಕ್ಸೆಪ್ಟೆನ್ಸ್ ಇಲ್ಲ. ಹೆಚ್ಚಾಗಿ ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ನಿಮಗೆ ಒಂದು ಈಗ ಶಿಪ್ ಶ್ಯಾಂಡ್ಲರ್ಸ್ ಇರ್ತಾರೆ, ಶಿಪ್ಗೆ ಹೋಗುತ್ತೆ, ಪ್ಲಸ್ ಈ ಡಿಫೆನ್ಸ್ಗೆಲ್ಲ ಇದು ಹೋಗುತ್ತೆ ಇದು ಫ್ರೋಜನ್. ಎಲ್ಲಿ ಅದರ ಅವೈಲೇಬಿಲಿಟಿ ಅಥವಾ ಅದು ಬೇಕಾದಾಗ ಸಿಗುವುದಿಲ್ಲವೋ ಅಂಥ ಕಡೆಗೆ ಹೋಗ್ತದೆ. ಅಂಥ ಕಡೆ ಹೋಗ್ತದೆ, ಕರೆಕ್ಟ್ ಕರೆಕ್ಟ್. ಆದ್ದರಿಂದ ಈ ಹೆಚ್ಚಾಗಿ ಇಲ್ಲಿಯ ಜನರಿಗೆ ಉಪಯೋಗಿಸುವಂಥದ್ದು ನೀವು ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್, ಹೌದು. ಇದೆರಡರ ರುಚಿಯಲ್ಲಿ ವ್ಯತ್ಯಾಸ ಉಂಟು ಅಂತ ನಿಮಗೆ ಅನ್ನಿಸ್ತದ? ಆ್ಯಕ್ಚುಲಿ ಇದನ್ನು ಈಗ ನೋಡಿ ಸರಿಯಾದ ಸೈಂಟಿಫಿಕ್ ಇದರಲ್ಲಿ ನಾವು ಮಾಡಿದರೆ ಅದನ್ನು ಯೂಸ್ ಮಾಡುವ ಕ್ರಮ ಸಹ ಹಾಗೆ ಇದೆ. ಈಗ ನಿಮಗೆ ಫ್ರೋಜನ್ ಚಿಕನನ್ನು ಥಾಯಿಂಗ್ ಮಾಡಿಬಿಟ್ಟು ನಾರ್ಮಲ್ ಟೆಂಪ್ರೇಚರ್ಗೆ ತಂದು ಕುಕ್ ಮಾಡಬೇಕು. ಥಾಯಿಂಗ್ ಅಂದರೆ ನಿಮಗೆ ಏನು -18 ಡಿಗ್ರಿ ಸೆಂಟಿಗ್ರೇಡ್ ಏನಿದೆ ಅದನ್ನು ನಾರ್ಮಲ್ ಟೆಂಪ್ರೇಚರ್ಗೆ ತರೋದು. ಈಗೇನೀಗ 4 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿದಲ್ಲ, ಅದನ್ನು ಅದೇ ಟೆಂಪ್ರೇಚರ್ಗೆ ತಂದು ಬಿಟ್ಟರೆ ಕುಕ್ ಮಾಡಿದರೆ ಆ್ಯಕ್ಚುಲಿ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸೊ ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ, ಹೇಗೆ ಅದನ್ನು ಕುಕ್ ಮಾಡ್ತೀವಿ, ಯಾವ ಥರ ಶೀತಲೀಕರಿಸ್ತೀವಿ, ಯಾವ ಪ್ರೋಸೆಸನ್ನು ಇದು ಮಾಡ್ತೀವಿ, ಅದರ ಮೇಲೆ ಇದರ ಟೇಸ್ಟ್ ಡಿಪೆಂಡ್ ಆಗಿದೆ. ಈಗ ಉದಾಹರಣೆಗೆ ಇಲ್ಲಿ ಮೊದಲೆಲ್ಲ ಇತ್ತು, ಮೊದಲೆಲ್ಲ ಫ್ರೋಜನ್ ಚಿಕನ್ ಅಂದರೆ ಏನಂದರೆ ನಿಮಗೆ ಡೈರೆಕ್ಟ್ ಫ್ರಿಡ್ಜಲ್ಲಿ ಫ್ರೀಜಿಂಗ್ ಇದರಲ್ಲಿ ಇಟ್ಬಿಡೋದು. ಅದು ಫ್ರೋಜನ್ ಅಲ್ಲ, ಅದು ಅದಕ್ಕೊಂದು ಪ್ರೋಸೆಸ್ ಇದೆ. ಆ ಬ್ಲಾಸ್ಟ್ ಫ್ರೀಜಿಂಗ್ ಮಾಡಿಬಿಟ್ಟೇ ನಾವು ಫ್ರೀಜಿಂಗ್ ಮಾಡಬೇಕು. ಆ ಪ್ರೋಸೆಸ್ಸಲ್ಲಿ, ಸೈಂಟಿಫಿಕ್ ಪ್ರೋಸೆಸ್ಸಲ್ಲಿ ಮಾಡಿದರೆ ರುಚಿಯಲ್ಲಿ ಮತ್ತು ನ್ಯೂಟ್ರಿಷನ್ ಕಂಟೆಂಟಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ನೀವೀಗ ಈ ಥರದ ಮಾಂಸವನ್ನು ಮಾಡಿ ಮಾರುವಾಗ ಅದರ ಪ್ರೋಸೆಸಿಂಗ್ನಲ್ಲಿರುವಂತಹ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂಥದ್ದು ಒಂದು ದೊಡ್ಡ ಸವಾಲಲ್ವಾ? ಹೌದು, ಒಳ್ಳೆ ಕ್ವೆಶನ್ ಕೇಳಿದ್ರಿ. ಆ್ಯಕ್ಚುಲಿ ನೀವು, ನಮ್ಮ ಫ್ಯಾಕ್ಟ್ರಿ ನಾನು ಸ್ವಲ್ಪ ಖುಷಿಯಲ್ಲಿ ಹೇಳ್ತಾ ಇದ್ದೇನೆ, ನಮ್ಮದು 0 ಪೊಲ್ಯೂಟಿಂಗ್ ಫ್ಯಾಕ್ಟ್ರಿ. ನಮ್ಮದು ನಮ್ಮ ಈ ತ್ಯಾಜ್ಯ ಏನು ಉತ್ಪಾದನೆ ಆಗ್ತದೆ, ಈಗ ತ್ಯಾಜ್ಯದಲ್ಲಿ 3 ಟೈಪ್ ಇರ್ಬೋದು. ಒಂದು ಏರ್ಬೋರ್ನ್ ಅಥವಾ ಏನು ಗಾಳಿಯಿಂದ, ಪ್ಲಸ್ ಇನ್ನೊಂದು ನಿಮಗೆ ನೀರಿನ ಎಫ್ಲುಯೆಂಟ್ ಇದರ ಮುಖಾಂತರ, ಅಥವಾ ಇನ್ನೊಂದು ಸಾಲಿಡ್ ವೇಸ್ಟ್. ಹೌದು, ಈಗ ನಾವು ಈ ಮೂರನ್ನು ನಾವು ಸರಿಯಾದ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಏರ್ ಪೊಲ್ಯೂಷನ್ ಇದರಲ್ಲಿ ಇಲ್ಲ. ಈ ಇದರಲ್ಲಿ ಉತ್ಪಾದನೆ ಆದಂಥ ವೇಸ್ಟ್ ವಾಟರ್ ನಮ್ಮಲ್ಲಿ ನಾವು ಬಯೋಗ್ಯಾಸ್ ಪ್ಲಾಂಟ್ ಇದೆ, ಅದು ಬಯೋಗ್ಯಾಸ್ ಪ್ಲಾಂಟಿಗೆ ಹೋಗ್ಬಿಟ್ಟು ಆಮೇಲೆ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ನಮ್ಮ ಹತ್ರ. ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೃಷಿಗೆ ಉಪಯೋಗ ಆಗ್ತದೆ. ಆಮೇಲೆ ಸಾಲಿಡ್ ವೇಸ್ಟ್ ಏನಿದೆ, ಈ ರೆಕ್ಕೆ ಪುಕ್ಕಗಳು ಇದೆಲ್ಲ, ಈ ಟೈಪ್ನ ಇದು ಇದೆಲ್ಲವನ್ನು ನಾವು ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇದೊಂದು ರೆಂಡ್ರಿಂಗ್ ಪ್ಲಾಂಟ್ ಅಂತ ಇದೆ ನಮ್ಮ ಹತ್ರ. ಇದೆಲ್ಲವನ್ನು ನಾವು ಪರ್ಟಿಕ್ಯುಲರ್ ಟೆಂಪರೇಚರ್ ಮತ್ತು ಪ್ರೆಷರಲ್ಲಿ ಕುಕ್ ಮಾಡಿಬಿಟ್ಟು ಒಳ್ಳೆ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆ ಪ್ರೋಟೀನ್ ನಮಗೆ ಈ ಫಿಶ್ ಫೀಡಿಗೆಲ್ಲ ಹೋಗುತ್ತೆ. ಅದು ಹಾಗಾಗಿ ಇದು ಇಟ್ಸ್ ಎ 0 ಪೊಲ್ಯೂಟಿಂಗ್ ಫ್ಯಾಕ್ಟ್ರಿಗೆ ನಮ್ದು, ನಮ್ಮ ಹತ್ರ ಇರುವಂತ. ಸರಿ, ಅದು ಒಂಥರ ಬೈ ಪ್ರಾಡಕ್ಟ್ ಆಗಿ ಕೂಡ ಬೈ ಪ್ರಾಡಕ್ಟ್. ಹೌದು, ಹೇಳ್ಬೋದು. ಹೌದು ಹೌದು. ಇದರ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಕೋಳಿಯನ್ನು ನೀವೇ ಸಾಕುವಂತ ಒಂದು ವ್ಯವಸ್ಥೆ ಅಂತ ಇಲ್ವಾ? ನೀವೀಗ ಹೊರಗಡೆ ಕೊಡುವುದಲ್ಲದೆ ಕೋಳಿಯನ್ನು ನಿಮ್ಮಲ್ಲೇ ನೀವು ಸಾಕುವಂಥದ್ದುಂಟ? ಅದು ಈಗ ಕೆಲವು ಕಂಪನಿಗಳು ಅದನ್ನು ಮಾಡ್ತಾರೆ. ಈಗ ಆ್ಯಕ್ಚುಲಿ ನಿಮಗೆ US ಅಲ್ಲೆಲ್ಲ ಯಾವ ಥರ ಅಂದರೆ, ಅಮೆರಿಕದಲ್ಲೆಲ್ಲ ಯಾವ ಥರ ಮಾಡ್ತಾರೆ ಅಂದರೆ, ಕೆಲವು ಕಂಪನಿಗಳಿಗೆ ಅವ್ರದ್ದೇ ಆದಂಥ ಒಂದು ಮಾಡರ್ನ್ ಇದು ಏನು ಗ್ರೋಯಿಂಗ್ ಇದು ಸಹ ಇರುತ್ತೆ. ಅದು ಈಗ ನಮ್ಮಲ್ಲೂ ಕೆಲವು ಕಂಪನಿಗಳೀಗ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಈ ಕಮರ್ಷಿಯಲ್ ಬ್ರಾಯ್ಲರ್ ಆಪರೇಷನ್ ಅವರೇ ಮಾಡುವಂಥದ್ದು. ಅದು ಸರಿ ಮಾಡಿದ್ದಾರೆ, ಬಟ್ ನಾವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದು ಅಷ್ಟು ಪಾಪ್ಯುಲರ್ ಅಲ್ಲ ಅಂತ. ಅಲ್ಲ, ಪಾಪ್ಯುಲರ್ ಅನ್ನೋದಕ್ಕಿಂತಲೂ ಈಗ ನೋಡಿ, ಈಗ ನಮ್ಮಲ್ಲೆಲ್ಲ ನಾವು ಸಮಾಜದ ಹಿತದೃಷ್ಟಿಯಿಂದ ನೋಡೋದಾದರೆ ಇದು ತುಂಬ ನಿಮಗೆ ರೂರಲ್ ಡೆವಲಪ್ಮೆಂಟ್ ಇದರಲ್ಲಿ ಪಾತ್ರ ವಹಿಸ್ತದೆ. ಅಂದರೆ ನಮ್ಮ ಎಲ್ಲ ಫಾರ್ಮ್ಗಳಿರೋದು ಹಳ್ಳಿಯಲ್ಲಿ. ಹೌದು, ರೈತರಿಗೆ ಇದೊಂಥರ ಒಂದು ನಿಮಗೆ ಈ ಕೃಷಿಯೊಟ್ಟಿಗೆ ಒಂದು ಒಳ್ಳೆ ಕಮರ್ಷಿಯಲ್ ಚಟುವಟಿಕೆ ಇದು. ಇದರ ಗೊಬ್ಬರ ಅವ್ರಿಗೆ ಯೂಸ್ ಆಗುತ್ತೆ, ಇದರ ಏನು ಅದು ಇನ್ಕಮ್ ಸಹ ಒಳ್ಳೆ ಇನ್ಕಮ್ ಅದು. ಸೊ ಆ ನಿಟ್ಟಿನಲ್ಲಿ ನಮಗೇನೋ ಒಂಥರ ತೃಪ್ತಿ ಇದೆ, ಅಲ್ಲಿ ಏನೋ ಒಂದು ಡೆವಲಪ್ ಆಗ್ತಾ ಇದೆ ಅಂತ. ನಾವು ಸ್ವತಃ ಎಲ್ಲವನ್ನು ನಾವು ಈ ಥರ ಬಂಡವಾಳಶಾಹಿಗಳ ಥರ ಥಿಂಕ್ ಮಾಡಿದರೆ ನಮಗೆ ಅದಷ್ಟೊಂದು ಸಮಂಜಸ ಅಂತ ಅನಿಸೋದಿಲ್ಲ. ಅಂದರೆ ಹಾಗಂತಲ್ಲ, ಫ್ಯೂಚರ್ ಏನಾಗುತ್ತೋ ಗೊತ್ತಿಲ್ಲ, ನಾವು ಪ್ರಾರಂಭ ಮಾಡಿ ಗೊತ್ತಿಲ್ಲ. ಬಟ್ ಈಗದ ಸದ್ಯದ ಪರಿಸ್ಥಿತಿಗೆ ನಮಗೆ ಬೇಕಾದಷ್ಟು ಫಾರ್ಮ್ಗಳು ಸಿಗ್ತಾ ಇದೆ, ಆಮೇಲೆ ಏನೋ ಒಂದು ತೃಪ್ತಿ ಬೇರೆ ಇದೆ. ಸರಿ, ಈಗ ಈ ಕೋಳಿಗಳ ಬಗ್ಗೆ ಹೇಳೋದಿದ್ರೆ, ಇದರಲ್ಲಿ ತರುವ ಕೋಳಿಗಳು ನೀವು ಅಂತ ಹೇಳಿದರೆ ಬ್ರೀಡಿಂಗ್ ಆಗಿ ಬಂದಂಥ ಕೋಳಿಗಳು ಒಂದೇ ರೀತಿಯ ಕೋಳಿಗಳು, ಅದರಲ್ಲಿಯೂ ಹೈಬ್ರಿಡ್ ಇದ್ದಾವ? ಇಲ್ಲ, ಈಗ ನಮಗೇನು ನೀವೀಗ ನೀವು ಕಮರ್ಷಿಯಲ್ ಚಿಕನ್ ಕಮರ್ಷಿಯಲ್ ಚಿಕನ್ಸ್ ಇಲ್ಲ, ಅದು ಇದೆಲ್ಲವೂ ಹೈಬ್ರಿಡೈಸ್ಡ್ ಹೈಬ್ರಿಡ್ ಚಿಕ್ಸ್. ಹೌದು, ಹೈಬ್ರಿಡ್ ಒಂದೇ ಜಾತಿಯವುಗಳ ಅಥವಾ ಇನ್ನೊಂದ ಇದು ನಿಮಗೆ ಮೂಲತಳಿ ಒಂದೇ ಜಾತಿ, ಮೂಲತಳಿ ಒಂದೇ ಜಾತಿ. ಹೌದು ಹೌದು ಹೌದು, ಒಂದೇ ಜಾತಿ. ಈಗ ನಾವು ನಮ್ಮ ಕಂಪನಿ ನಾವು ಮಾಡ್ತಾ ಇರೋದು ವೆಂಕಾಬ್ ಅನ್ನೋ ಒಂದು ತಳಿ, ವೆಂಕಾಬ್ ತಳಿ ಅಂತ. ಅದು ಸರಿ, ಅದು ಬೇರೆ ಬೇರೆ ಈ ತರದ ನಿಮ್ಮ ಬೇರೆ ಬೇರೆ ಫ್ಯಾಕ್ಟರಿಗಳಲ್ಲಿ ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ? ಹೌದು. ಈಗ ಇಡೀ ಪ್ರಪಂಚದಲ್ಲಿ ತಗೊಂಡ್ರೆ ನಾನು ಈಗ ತಳಿಗಳ ನಿರ್ಣಯ ಮಾಡೋದು ಪ್ಯೂರ್ ಲೈನ್ ಆಪರೇಟರ್ಸ್. ಪ್ರಪಂಚದಲ್ಲಿ ಮೂಲ 5 ಕಂಪನಿಗಳಿವೆ. ಸೊ ಈ 5 ಕಂಪನಿಯ ತಳಿಗಳು ಬೇರೆ ಬೇರೆ ಹೆಸರಿನ ತಳಿಗಳು ಆಯಾ ಕಂಪನಿದ್ದು ಇರ್ತದೆ. ನಮ್ದು ಒಂದು ತಳಿ ಮಾತ್ರ ನಮ್ಮ ಹತ್ರ ಇರೋದು. ಸರಿ, ಈಗ ಕೊನೆಯದಾಗಿ ಇಲ್ಲಿ ಸುಮಾರು ಮಟ್ಟಿಗೆ ನಾವು ಹೇಗೆ ನೀವು ಒಂದು ಇಂಡಸ್ಟ್ರಿಯನ್ನು ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡಿದೆವು. ಜನಸಾಮಾನ್ಯರಲ್ಲಿರುವ ಒಂದು ಪ್ರಶ್ನೆಯನ್ನು ನಾನು ಕೇಳುವಂಥದ್ದು, ಸಾಮಾನ್ಯವಾಗಿ ಈ ಥರದ ಮಾಂಸದ ಕೋಳಿಗಳು ಅಂತ ಹೇಳಿದರೆ ಅವುಗಳನ್ನು ಮಾಡುವಾಗ ಅದಕ್ಕೆ ಇಂಜೆಕ್ಷನ್ ಕೊಡ್ತಾರೆ, ಅದಕ್ಕೆ ಹಾರ್ಮೋನನ್ನು ಕೊಡ್ತಾರೆ, ಅದಕ್ಕೆ ಎಂಥದೋ ಬೇರೆ ಕೊಡ್ತಾರೆ, ಅದು ದಷ್ಟಪುಷ್ಟವಾಗಿ ಬೆಳಿಬೇಕಿದ್ರೆ ಅದನ್ನು ತಿಂದರೆ ನಮಗೂ ಕೂಡ ಈ ಸ್ಟೀರಾಯ್ಡ್ ಏನಾದರೂ ಕೊಟ್ಟು ನಮಗೂ ಬರ್ತದೆ, ಈ ಥರದ್ದೆಲ್ಲ ಕಲ್ಪನೆ ಉಂಟು. ಇದು ಮೊದಲಿನ ಕಾಲದಲ್ಲಿ ಮನೆಯಲ್ಲಿ ಸಾಕಿದ ಕೋಳಿಯನ್ನು ತಿನ್ನೋದ ಮತ್ತು ಇದಕ್ಕೆ ಭಯಂಕರ ವ್ಯತ್ಯಾಸ ಉಂಟು ಅಂತ. ಇದು ಸರಿಯಾಗಿ ಇದು ಶುದ್ಧ ತಪ್ಪು ಕಲ್ಪನೆ. ಇದು ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ ನೀವು ನಾವು ನಮ್ಮ ಈ ತೆಂಗಿನ ಇದನ್ನು ಕೊಟ್ಬಿಡ್ತೀನಿ. ನಾನು ಹೆಚ್ಚಿನ ಎಲ್ಲ ಈಗ ರೈತರು ಕೇಳೋರು ಹೆಚ್ಚಿನವರಿಗೆ ಎಲ್ಲ ತೆಂಗು ಗೊತ್ತಿರ್ತದೆ. ಇದು ಈಗ ಹಿಂದಿನ ಕಾಲದಲ್ಲಿ ಈಗ ಇದ್ದದ್ದು ನಮಗೆ ಆ ಟಾಲ್ ವೆರೈಟಿ ಮತ್ತು ಶಾರ್ಟ್ ವೆರೈಟಿ ಇದ್ದು ಅದು ಬೆಳವಣಿಗೆ ಆಗಬೇಕು ಅಂದರೆ 8-10 ವರ್ಷ ಬೇಕಾಗ್ತಿತ್ತು. ಪ್ರತಿ ಇದರಲ್ಲಿ ನಿಮಗೆ ಒಳ್ಳೆ ನಿಮಗೆ ಬ್ರೀಡಿಂಗ್ ಅಂತಂದರೆ ಒಳ್ಳೆ ಇದು ಕೊಡೋದಿದ್ರು ಒಂದು 50-80 ನಟ್ಸ್ ಕೊಡ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಈ ಇಲ್ಲೆಲ್ಲ ಬೊಂಡ ಮಾರ್ತಾ ಇರ್ತಾರೆ ನೋಡಿ. ಇದು ಹೈಬ್ರಿಡ್ ತಳಿಗಳು. ಇದು ಸುಮಾರು 300-350 ಇದನ್ನು ಕೊಡ್ತದೆ. ಇದು ಏನು ತೆಂಗಿನ ಇದನ್ನು ಕೊಡ್ತದೆ, ಇದು ಎಳ್ನೀರನ್ನು ಕೊಡ್ತದೆ. ಇದು 18 36 ಒಳಗಡೆ ಫಲಕ್ ಬರ್ತದೆ ಅದು. ಆದರೆ ಈ ಹಂತದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ, ಯಾವಾಗ ನಾವು ಹೈಬ್ರಿಡೈಸೇಷನ್ ಮಾಡ್ತೀವೋ, ಇದು ತೆಂಗಿಗಿರ್ಬೋದು ಅಥವಾ ತರಕಾರಿಗಿರ್ಬೋದು ಯಾವುದೇ ಇದಕ್ಕಿರ್ಬೋದು, ದೊಡ್ಡ ಸಮಸ್ಯೆ ಏನಂದರೆ ಅದಕ್ಕೆ ರೋಗಬಾಧೆ ಜಾಸ್ತಿ. ಆ ರೋಗಬಾಧೆ ಜಾಸ್ತಿ ಪ್ಲಸ್ ಅದಕ್ಕೆ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಬೇಕಾಗ್ತದೆ ಸಿಸ್ಟಮ್. ಇದು ಪೌಲ್ಟ್ರಿಗೂ ಅಪ್ಲೈ ಆಗುತ್ತೆ. ಪೌಲ್ಟ್ರಿಯಲ್ಲಿ ಕೂಡ ನಿಮಗೆ ಹೈಬ್ರಿಡೈಸೇಷನ್ ಪ್ರೋಸೆಸ್ಸಲ್ಲಿ ಈ ಸಸೆಪ್ಟಿಬಿಲಿಟಿ ಅಂತೀವಿ ನಾವು, ಅಂದರೆ ರೋಗಬಾಧೆಗಳು ಜಾಸ್ತಿ ಬರುವ. ಹಾಗಾಗಿ ರೋಗಬಾಧೆಗಳು ಬರದ ಥರ ನಾವು ವ್ಯಾಕ್ಸಿನ್ ಯೂಸ್ ಮಾಡ್ತೀವಿ, ಲಸಿಕೆಗಳು. ಈಗ ಹೇಗೆ ನಾವು ಮಕ್ಕಳಿಗೆ ನಾವು ಕೊಡ್ತೀವ ಲಸಿಕೆಗಳು, ಅದೇ ಥರ ನಾವು ಲಸಿಕೆಗಳನ್ನು ಕೊಡ್ತೀವಿ. ಈಗ ಆ್ಯಂಟಿಬಯೋಟಿಕ್ಗಳನ್ನು ನಮ್ಮ ಮಕ್ಕಳಲ್ಲೂ ಸಹ ಯೂಸ್ ಮಾಡ್ತೀವಿ. ಹಾಗಿದ್ದರೆ ನಮ್ಮ ಮಕ್ಕಳು ಬೆಳೆಯೋದು ಆ್ಯಂಟಿಬಯೋಟಿಕ್ ಅಲ್ಲ. ಆ್ಯಂಟಿಬಯೋಟಿಕ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ರೋಗಬಾಧೆ ಎಲ್ಲಿ ಬರ್ತದೆ, ರೋಗದ ಒಂದು ಪ್ರತಿರೋಧಕವಾಗಿ ನಾವು ಇದನ್ನು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೀವಿ ಹೊರತು ಬೆಳವಣಿಗೆ ಆಗುವಂಥದ್ದು. ಈ ಬೆಳವಣಿಗೆ ಬರುವಂಥದ್ದು ಇದು ಹೈಬ್ರಿಡೈಸೇಷನ್ ಪ್ರೋಸೆಸ್ಸಿಂದಾಗಿ ಹೊರತು ಇದು ಯಾವುದೇ ರೀತಿಯ ಇದಲ್ಲ. ಈಗ ನೋಡಿ, ಈ ತಪ್ಪು ಕಲ್ಪನೆಗಳಿಗೆ ಲಾಸ್ಟ್ ಟೈಮ್ ಒಂದು ನಮ್ಮ ವೆಟರ್ನರಿ ಯೂನಿವರ್ಸಿಟಿ, ಚೆನ್ನೈ ವೆಟರ್ನರಿ ಯೂನಿವರ್ಸಿಟಿಯವರು 1 crore ಬಹುಮಾನ ಘೋಷಿಸಿದರು. ನೀವೆಲ್ಲಾದರೂ ಇದ್ದರೆ ಅದನ್ನು ತೋರಿಸ್ಬಿಡಿಯಪ್ಪ ನಮಗೆ ಅಂತ. ಸುಮ್ಮನೆ ಈ ಥರದ ಮೀಡಿಯಾದಲ್ಲಿ ತಪ್ಪು ಟೋಟಲ್ ತಪ್ಪು ಕಲ್ಪನೆಗಳು ಮೀಡಿಯಾದಲ್ಲಿ ಇದನ್ನು ಇದು ಬರಲೂ ಬಾರ್ದಿದ್ದು. ಸರಿ, ಯಾಕಂತ ಹೇಳಿದ್ರೆ ನಮ್ಮ ನಾಟಿ ಕೋಳಿ ತಿನ್ನೋದು ಮತ್ತು ಈ ಕೋಳಿ ತಿನ್ನುವಾಗ ಇದರಲ್ಲಿ ಏನಾದರೂ ಸ್ಟೀರಾಯ್ಡ್ ಹಾಕಿದ್ರೆ ನಮಗೆ ಇದು ಶುದ್ಧ ತಪ್ಪು ಕಲ್ಪನೆ ಅದು. ಆ್ಯಕ್ಚುಲಿ ಈಗ ನಮ್ಮ ದೇಶ ನೋಡಿ, ಈಗ ಪ್ರೋಟೀನ್ ಡೆಫಿಷಿಯೆಂಟ್ ಕಂಟ್ರಿ ಇದು ನಮ್ಮ ದೇಶದಲ್ಲಿ ಪ್ರೋಟೀನ್ ಸೋರ್ಸ್, ಒಳ್ಳೆ ಪ್ರೋಟೀನ್ ಸೋರ್ಸ್ ಈಗ ಸಿಗ್ತಾ ಇಲ್ಲ. ಸೊ ಇದು ಚಿಕನ್ ಅನ್ನುವಂಥದ್ದು ನಿಮಗೆ ಒಳ್ಳೆ ಪೌಷ್ಟಿಕ ಒಳ್ಳೆ ಪ್ರೋಟೀನ್ ಇದು, ಆಮೇಲೆ ಎಫೋರ್ಡೆಬಲ್ ಪ್ರೋಟೀನ್ ಇದು. ಇದನ್ನು ಏನು ಆ ಥರದ ತಪ್ಪು ಕಲ್ಪನೆಗಳಿಂದ ನೀವು ಏನು ಮುಕ್ತರಾಗ್ಬೋದು ಅಂತ ನಾನು ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಯಾರಿಗಾದರೂ ಆ ಥರದ್ದು ಇದ್ದರೆ ನಮ್ಮ ಹತ್ರ ಬಂದು ಪ್ರತ್ಯೇಕವಾಗಿ ಮೀಟ್ ಆಗ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಬಹುಶಃ ಸಮಯದ ಅಭಾವದಿಂದ ಇಲ್ಲಿ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೆಯದು ಅರುಣ್ ಕುಮಾರ್ ರೈ ಅವರೇ, ಮುಖ್ಯವಾಗಿ ಈ ಪೌಲ್ಟ್ರಿ ಇಂಡಸ್ಟ್ರಿ ಒಂದು ದೊಡ್ಡ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದೀರಿ, ಈ ಉದ್ಯಮದ ಬೇರೆ ಬೇರೆ ಹಂತಗಳನ್ನು ವಿವರಿಸಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಕುಕ್ಕುಟೋದ್ಯಮ ಈ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ರೈ ದೇರ್ಲಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

ಗರುವಾಭರಣ ಭೂಷಿತೇವಾರೆ ದಿವ್ಯಾಂಬರಗಳ ಧರಿಸಿದ ದೇವಿ ಮಂಗಳಾಂಗಿ ಸಿರಿಲ ಕುಮಿಯೇ ಬಾರೆ ಸಂಪದಗಳ ಸುರಿಸುವಳೇ ಬಾರೆ ಮಂಗಳಾಂಗಿ ಸಿರಿಲ ಕುಮಿಯೇ ಬಾರೆ ಸಂಪದಗಳ ಸುರಿಸುವಳೇ ಬಾರೆ ಬಾರಮ್ಮ ಮಹಾಲಕ್ಷ್ಮಿಯೇ ಬಾರಮ್ಮ ಬಾರಮ್ಮ ಮಹಾಲಕ್ಷ್ಮಿಯೇ ಬಾರಮ್ಮ ತಾಯೇ ತನು ಸುಗಂಧವಾ ಸೂಸುತ ಬಾರೆ ಚಂದನ